ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ತಜ್ಞ ವಾಣಿ. ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ಸಿಗುವ ವಿವಿಧ ತಳಿಗಳ ರೂಪ, ಪ್ರಭೇದಗಳ ಅರ್ಥ ಮತ್ತು ರೈತರ ಹಕ್ಕು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಬೀಜ ತಂತ್ರಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಪಲ್ಲವಿ ಎಚ್ಎಂ ಅವರಿಂದ ಮಾಹಿತಿ. ನಮಸ್ತೆ, ನನ್ನ ಹೆಸರು ಡಾ ಪಲ್ಲವಿ ಎಚ್ಎಂ ಅಂತ ಹೇಳಿ, ನಾನು ಬಾಗಲಕೋಟೆಯಲ್ಲಿ ಇರುವಂತಹ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಭಾರತದಲ್ಲಿ ಲಭ್ಯವಿರುವಂತಹ ವಿವಿಧ ತಳಿಗಳು, ಅವುಗಳನ್ನ ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು, ಮತ್ತೆ ಈ ತಳಿಗಳ ಮೇಲೆ ನಮ್ಮ ರೈತರ ಹಕ್ಕು ಏನಿದೆ ಅನ್ನೋದ್ರ ವಿಷಯವಾಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ದೇಶ ಕೃಷಿ ಪ್ರಧಾನ ದೇಶ, ಹಲವಾರು ವರ್ಷಗಳಿಂದ ನಾವು ಕೃಷಿಯನ್ನ ಮಾಡ್ಕೊಂತ ಬರ್ತಾ ಇದ್ದೀವಿ. ಸೊ ಪ್ರಾರಂಭಿಕ ಹಂತದಲ್ಲಿ ಯಾವ ಯಾವ ತಳಿಗಳನ್ನ ನಾವು ಬಳಸ್ತಾ ಇದ್ವಿ ಅಂತ ಹೇಳಿದ್ರೆ, ನಮ್ಗೆ ಕಾಡಲ್ಲಿ ಸಿಗುವಂತಹ ಹಲವಾರು ತಳಿಗಳನ್ನ ನಾವು ತಂದು ಆಯ್ಕೆ ಮಾಡಿ ನಮ್ಮ ರೈತರು ಅದನ್ನ ಬೆಳ್ಕೊಂತ ಬರ್ತಾ ಇದ್ರು. ಸೊ ಕ್ರಮೇಣ ಅಂದ್ರೆ ಪೀಳಿಗೆಯಿಂದ ಪೀಳಿಗೆ ಬೆಳೀತಾ ಇದ್ದಾಗ ಏನಾಗ್ತಾ ಇತ್ತು ಅಂದ್ರೆ, ಹೊಸ ಹೊಸ ವಾತಾವರಣಗಳಿಗೆ ತಳಿಗಳನ್ನ ಹೊಡ್ತಾ ಇದ್ವಿ. ವಾತಾವರಣಗಳಿಗೆ ತಕ್ಕಂತೆ ಮತ್ತು ಪೂರಕವಾಗಿ ಬೆಳವಣಿಗೆಯನ್ನ ಅಳವಡಿಸಿಕೊಳ್ಳೋದಕ್ಕೆ ಗಿಡಗಳು ಕೂಡ ತಮ್ಮನ್ನ ತಾವು ಜೈವಿಕ ಅಂಶವನ್ನ ಬದಲಾವಣೆ ಮಾಡ್ಕೊಂತ ಬಂದಿದೆ. ಸೊ ಈ ರೀತಿಯಾಗಿ ಬಂದಂತ ಹಲವಾರು ತಳಿಗಳನ್ನ ನಾವಿವತ್ತು ಬೆಳೀತಾ ಇದ್ದೇವೆ. ಜೊತೆಗೆ ಹಲವಾರು ಬೆಳೆಗಳನ್ನು ಕೂಡ ನಮ್ಗೆ ಅವಶ್ಯಕತೆಗೆ ಅಂದ್ರೆ ಆಹಾರ ಪೂರೈಕೆಗೆ ಅವಶ್ಯಕತೆ ಇರುವಂತ ಹಲವಾರು ಬೆಳೆಗಳನ್ನು ಕೂಡ ಹೊರದೇಶಗಳಿಂದ ನಮ್ಮಲ್ಲಿ ಪರಿಚಯಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಟೊಮ್ಯಾಟೊ, ಮೆಣಸಿನಕಾಯಿ, ಮುಸುಕಿನ ಜೋಳ ಇವೆಲ್ಲವನ್ನು ಕೂಡ ನಮಗೆ ಬೇರೆ ದೇಶಗಳಿಂದ, ಮೆಕ್ಸಿಕೋ, ಪೆರು ಇಂತಹ ದೇಶಗಳಿಂದ ನಮಗೆ 1800 ಇಸವಿಗಳಲ್ಲಿ ನಮ್ಮ ದೇಶಕ್ಕೆ ಪರಿಚಯ ಮಾಡಲಾಗಿತ್ತು. ಅವಾಗಿಂದ ಕೂಡ ಈ ತಳಿಗಳನ್ನ ಅಥವಾ ಈ ಬೆಳೆಗಳನ್ನ ನಾವು ಬೆಳೀತಾ ಬಂದಿದ್ದೀವಿ. ಈ ಬೆಳೆಗಳು ಕೂಡ ನಮ್ಮ ದೇಶದ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ಬೆಳೆಯುವಂತಹ ಒಂದು ಬೇಸಾಯ ಕ್ರಮ ಇರಬಹುದು, ಇಲ್ಲಿ ಬರುವಂತ ರೋಗ ರುಜಿನಗಳು ಇವುಗಳೆಲ್ಲನೂ ಒಂದು ಹೊಂದಿಕೊಂಡು ಕೂಡ ಈ ಬೆಳೆಗಳನ್ನ ಕೂಡ ನಾವು ಬೆಳೀತಾ ಇರುವಾಗ ಅವು ಕೂಡ ತಮ್ಮನ್ನು ತಾವು ಜೈವಿಕವಾಗಿ ಬದಲಾವಣೆಯನ್ನ ಮಾಡ್ಕೊಂತ ಬರ್ತಾ ಇದೆ. ಈ ವಿಷಯಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬರ್ತಾ ಇದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಗೊತ್ತಿದೆ, ಇತ್ತೀಚೆಗೆ ನಾವು ಹೆಚ್ಚಾಗಿ ಅಧಿಕ ಇಳುವರಿ ಕೊಡುವಂತಹ ಹೊಸ ಹೊಸ ತಳಿಗಳನ್ನ ವಿಶ್ವವಿದ್ಯಾಲಯ ಆಗಿರಬಹುದು ಅಥವಾ ಒಂದು ಖಾಸಗಿ ಸಂಸ್ಥೆಯವರು ಅಥವಾ ಖಾಸಗಿ ಬೀಜ ಉದ್ಯಮದವರು ಕೂಡ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿ ರೈತರಿಗೆ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಬಿಡುಗಡೆ ಮಾಡಿದ ತಳಿಗಳಲ್ಲಿ ಕೆಲವೊಂದು ನ್ಯೂನತೆಗಳಿರುತ್ತೆ. ಅಂದ್ರೆ ವಾತಾವರಣದಲ್ಲಿ ಸ್ವಲ್ಪ ಏರುಪೇರಾದ್ರೂ ಅಥವಾ ಹೆಚ್ಚು ಕಡಿಮೆ ಆದ್ರೂ ಕೂಡ ಈ ಅಧಿಕ ತಳಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸೋದಿಲ್ಲ, ಇಳುವರಿಯನ್ನ ಕೊಡೋದಿಲ್ಲ, ಹಾಗಾಗಿ ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ವಾತಾವರಣದಲ್ಲಿ ಏರುಪೇರಾದಾಗ, ಮಳೆ ಬರದೇ ಇರೋ ಕಾಲದಲ್ಲಿ ಮಳೆ ಬಂದಾಗ ಅಥವಾ ಉಷ್ಣಾಂಶತೆ ಹೆಚ್ಚಾದಾಗ ಅಥವಾ ಉಷ್ಣಾಂಶತೆ ಕಡಿಮೆ ಆದಾಗ ಈ ತಳಿಗಳು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, ಅಂದ್ರೆ ಇಳುವರಿಯನ್ನ ಕೊಡ್ತಾ ಇಲ್ಲ. ಅಥವಾ ಹೆಚ್ಚು ಮಳೆ ಬಂದಾಗ ಅಥವಾ ಫ್ಲಡ್ಡಿಂಗ್ ಆದಾಗ, ಪ್ರವಾಹ ಆದಾಗ ಕೂಡ ನಮಗೆ ಬೆಳೆಗಳನ್ನ ಕಳ್ಕೊಳ್ತಾ ಇದೀವಿ. ಆದ್ರೆ ಈ ಏನು ಹಳೆ ತಳಿಗಳೇನಿದೆ, ಸಾಂಪ್ರದಾಯಿಕ ತಳಿಗಳು ಅಂತ ಕರಿಬಹುದು ಅಥವಾ ಸ್ಥಳೀಯ ತಳಿಗಳು ಅಂತ ಕರಿಬಹುದು, ಇವೆಲ್ಲವೂ ಹೇಗೆ ಬೆಳೀತಾ ಇದ್ದವೆ ಅಂತಂದ್ರೆ, ಆ ವಾತಾವರಣಕ್ಕೆ ತಕ್ಕಂಗೆ ತಮ್ಮನ್ನ ತಾವು ಬೇಗ ಹೊಂದಿಕೊಂಡು ಬೆಳೀತಾ ಇತ್ತು. ಹಂಗಾಗಿ ಇವಾಗ ಇವೆಲ್ಲ ಏನಂದ್ರೆ ವಾತಾವರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಹೊಂದಿಕೊಂಡು ಒಂದ್ ಸ್ವಲ್ಪನಾದ್ರೂ ಇಳುವರಿಯನ್ನ ಕೊಡ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಹಲವಾರು ರೈತರು, ಇವಾಗ ರೈತರು ಬೆಳೆಗಾರರು ಕೆಲವೊಂದು ಹಲವಾರು ಬೇರೆ ಬೇರೆ ರೀತಿಯಾದಂತಹ ಕೃಷಿ ಪದ್ಧತಿಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ. ಉದಾಹರಣೆ ಹೇಳೋದಾದ್ರೆ ವಾಣಿಜ್ಯ ಕೃಷಿ ಅಂದ್ರೆ ದುಡ್ಡಿಗಾಗಿ ಮಾಡುವಂತ ಕೃಷಿ ಇರಬಹುದು. ಇನ್ನೊಂದು ಸಾಂಪ್ರದಾಯಿಕ ಕೃಷಿ ಅಂದ್ರೆ ನಮ್ಮಲ್ಲಿ ಏನು ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸಾಂಪ್ರದಾಯಿಕ ಪದ್ಧತಿಗಳನ್ನ ಅವುಗಳನ್ನೇಷ್ಟೇ ಅನುಸರಿಸಿ ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇದ್ದಾರೆ. ನೈಸರ್ಗಿಕ ಕೃಷಿಯನ್ನು ಇವಾಗ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾವಯವ ಕೃಷಿ, ರಾಸಾಯನಿಕವನ್ನ ಬಳಸದೆ ಕೇವಲ ಸಾವಯವ ಪದಾರ್ಥಗಳನ್ನೇ ಬಳಸಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ರಾಸಾಯನಿಕ ರಹಿತ ಕೃಷಿಯನ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಬೇರೆ ಬೇರೆ ಆದಂತಹ ಕೃಷಿ ಪದ್ಧತಿಗಳಿಗೆ ಬೇರೆ ಬೇರೆ ಆದಂತಹ ಒಂದು ತಳಿಗಳನ್ನ ನಾವು ಬಳಸಿದ್ದೇ ಆದ್ರೆ ನಾವು ಉತ್ತಮವಾದ ಒಂದು ಇಳುವರಿಯನ್ನ ಮತ್ತೆ ಲಾಭವನ್ನ ಕೂಡ ನಾವು ಮಾಡಬಹುದಾಗಿದೆ. ಸೊ ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆ ಯಾವ್ಯಾವ ರೀತಿ ತಳಿಗಳು ನಾವು ಲಭ್ಯ ಇದೆ, ಅದ್ರ ವಿಶೇಷ ಗುಣಗಳು ಏನು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸ್ಥಳೀಯ ತಳಿಗಳು. ಹೆಸರೇ ಹೇಳುವಂತೆ ಆ ಸ್ಥಳಕ್ಕೆ ಮಾತ್ರ ಸೀಮಿತವಾದಂತಹ ತಳಿಗಳನ್ನ ನಾವು ಸ್ಥಳೀಯ ತಳಿಗಳು ಅಂತ ಕರಿತೀವಿ. ಈ ಸ್ಥಳೀಯ ತಳಿಗಳು ಹಲವಾರು ವರ್ಷಗಳಿಂದ ಅಥವಾ ಹಲವಾರು ತಲೆಮಾರುಗಳಿಂದ ಹಲವಾರು ಪೀಳಿಗೆಗಳಿಂದ ಒಂದೇ ಜಾಗದಲ್ಲಿ ಬೆಳೀತಾ ಇದ್ದಾವೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಇದು ತನ್ನನ್ನ ತಾನು ಆ ವಾತಾವರಣ ಹೇಗೆ ಬದಲಾವಣೆ ಆಗುತ್ತೋ ಇದು ಕೂಡ ಅದಕ್ಕೆ ತಕ್ಕಂಗೆ ಬದಲಾವಣೆಯನ್ನ ಮಾಡ್ಕೊಂಡು ಬಂದು ಆ ವಾತಾವರಣಕ್ಕೆ ಸಂಪೂರ್ಣವಾಗಿ ಹೊಂದಿಕೊಂಡಿರುತ್ತೆ. ಈ ತಳಿಗಳನ್ನ ನೀವು ಒಂದು ಜಾಗಕ್ಕೆ ಸೀಮಿತವಾದಂತಹ ಒಂದು ತಳಿಗಳನ್ನ ಮತ್ತೊಂದು ಕಡೆ ಬೆಳೆದಾಗ ನಾವು ಅದೇ ರೀತಿಯಾದಂತಹ ಒಂದು ಇಳುವರಿಯನ್ನ ಅಥವಾ ಅದರ ಬೆಳವಣಿಗೆಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥದನ್ನ ನಾವು ಸ್ಥಳೀಯ ತಳಿಗಳು ಅಂತ ಕರಿತೀವಿ. ಉದಾಹರಣೆಗೆ ಹೇಳೋದಾದ್ರೆ ಅಂಬಿ ಮೋರಿ ಅಕ್ಕಿ ಇರ್ಬೋದು, ಜವೆ ಗೋಧಿ, ಮಾಲ್ದಂಡಿ ಜೋಳ, ಮತ್ತೆ ತೆಲಗಿ ಕೆಂಪು ಅಂದ್ರೆ ಈರುಳ್ಳಿ, ತೆಲಗಿ ಕೆಂಪು ಅಂತ ಇದೆ, ಪೂನಾ ಪುರ್ಸಂಗಿ ಅಂತಿದೆ, ಮತ್ತೆ ಜತ್ ಲೋಕಲ್ ಅಂದ್ರೆ ನಿಮ್ದು ಗಜರಿನಲ್ಲಿ ಜತ್ ಅಂತ ಬರುತ್ತೆ. ಸೊ ಇವೆಲ್ಲ ಏನ್ ಮಾಡ್ತೀವಿ, ಸ್ಥಳೀಯ ತಳಿಗಳು. ಇದರಲ್ಲಿ ಮತ್ತೊಂದು ನಾವು ತಿಳ್ಕೊಬೇಕಾಗಿರೋ ಅಂಶ ಅಂತ ಹೇಳಿದ್ರೆ ಈ ಸ್ಥಳೀಯ ತಳಿಗಳು ಒಂದು ವಿಶೇಷವಾದಂತ ಗುಣವನ್ನ ಹೊಂದಿದ್ರೆ ಅದಕ್ಕೆ ನಾವು ಭೌಗೋಳಿಕ ಸೂಚ್ಯಾಂಕ ಕೊಡುವಂತ ತಳಿಗಳು ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ಒಂದು ಭೌಗೋಳಿಕ ವಾತಾವರಣಕ್ಕೆ ಮಾತ್ರ ಸೀಮಿತವಾಗಿರುವಂತಹ ತಳಿಗಳನ್ನ ನಾವು ಭೌಗೋಳಿಕ ಸೂಚ್ಯಾಂಕ ತಳಿಗಳು ಅಂತ ಹೇಳಿ ನಾವು ವಿಶೇಷವಾದ ಒಂದು ಸ್ಥಾನವನ್ನ ಕೊಟ್ಟಿದ್ದೀವಿ. ಅದನ್ನ ಕರ್ನಾಟಕ ಸರ್ಕಾರದಿಂದ ಮತ್ತೆ ಭಾರತ ಸರ್ಕಾರದಿಂದ ಅದಕ್ಕೊಂದು ಇಂಪಾರ್ಟೆನ್ಸ್ ಅಥವಾ ಒಂದು ಪ್ರಾಮುಖ್ಯತೆಯನ್ನ ನಾವು ನೀಡಲಾಗಿದೆ. ಸೊ ಈ ಕರ್ನಾಟಕದಲ್ಲಿ ಒಟ್ಟು 23 ಬೆಳೆಗಳ ತಳಿಗಳನ್ನ ನಾವು ಭೌಗೋಳಿಕ ಸೂಚ್ಯಾಂಕ ತಳಿಗಳು ಅಂತ ಹೇಳಿ ಆಯ್ಕೆಯನ್ನ ಮಾಡಲಾಗಿದೆ. ಅದಕ್ಕೆ ಮಾನ್ಯತೆಯನ್ನ ಕೂಡ ನೀಡಿದೆ. ಅದರಲ್ಲಿ ಕೃಷಿ ತಳಿ ಅಂತ ಹೇಳಿದ್ರೆ, ಕೃಷಿ ಬೆಳೆ ಅಂದ್ರೆ ಕಲಬುರಗಿ ಬೆಳೆ ಏನಿದೆ, ತೊಗರಿ ಬೆಳೆ, ಅದೊಂದು ಬಿಟ್ರೆ ಉಳಿದೆಲ್ಲ 22 ತಳಿಗಳು ಏನು ಬೆಳೆಗಳಿದೆ ಅವೆಲ್ಲ ನಮಗೆ ತೋಟಗಾರಿಕಾ ಬೆಳೆಗಳಾಗಿದೆ. ಉದಾಹರಣೆ ಹೇಳೋದಾದ್ರೆ ನಿಮ್ಗೆ ನಂಜನಗೂಡು ರಸಬಾಳೆ, ಮೈಸೂರು ವಿಳ್ಯದೆಲೆ, ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ, ಮತ್ತೆ ಕಮಲಾಪುರ ಬಾಳೆ, ಈ ರೀತಿಯಾದಂತಹ ಒಂದು ಸ್ಥಳಕ್ಕೆ ಮಾತ್ರ ನಿರ್ದಿಷ್ಟವಾದಂತಹ ಒಂದು ತಳಿಗಳನ್ನ ಬೆಳೀತಾ ಇದೆ. ಇದ್ರ ವಿಶೇಷ ಏನಂತ ಹೇಳಿದ್ರೆ, ಉದಾಹರಣೆಗೆ ತಗೊಳ್ಳೋದಾದ್ರೆ ಕಮಲಾಪುರ ಬಾಳೆ ಏನಿದೆ ಕೇಳ್ತಾ ಇರ್ತೀನಿ, ನಂಜನಗೂಡು ರಸಬಾಳೆನ ನಾವು ತುಮಕೂರಲ್ಲಿ ಬೆಳೆದಿದ್ದೀವಿ ಅಂದ್ರೆ ಅದಕ್ಕೆ ನೀವು ನಂಜನಗೂಡು ರಸಬಾಳೆ ಅಂತ ಕರಿಬಾರದು, ಅದನ್ನ ರಸಬಾಳೆ ಅಂತಷ್ಟೇ ನಾವು ಅದನ್ನ ಕರೆದು ನಾವು ಅದನ್ನ ಮಾರಾಟ ಮಾಡಬೇಕಾಗಿ ಹೊರತು ನಂಜನಗೂಡು ರಸಬಾಳೆಯನ್ನ ನಾವು ತುಮಕೂರಲ್ಲಿ ಬೆಳೆದ್ಬಿಟ್ಟು ಅದನ್ನ ನಂಜನಗೂಡು ರಸಬಾಳೆ ಅಂತ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡೋದು ತಪ್ಪಾಗುತ್ತೆ. ಇನ್ನು ಎರಡನೇ ವಿಧವಾದ ತಳಿಗಳಂದ್ರೆ ಸಾಂಪ್ರದಾಯಿಕ ತಳಿಗಳು. ಸಾಂಪ್ರದಾಯಿಕ ತಳಿಗಳು ಅಂದ್ರೆ ಇವು ಕೂಡ ಒಂದು ಸ್ಥಳೀಯ ತಳಿಗಳು ಅಂತಾನೆ ಕರಿಬಹುದು. ಆದ್ರೆ ಇದಕ್ಕೆಲ್ಲ ಒಂದು ಸಂಪ್ರದಾಯವನ್ನ ನಾವು ಸೇರಿಸಿರ್ತೀವಿ, ಅದಕ್ಕೊಂದು ಸಂಪ್ರದಾಯ ಇರುತ್ತೆ. ಉದಾಹರಣೆಗೆ ಈ ಉತ್ತರ ಕರ್ನಾಟಕದಲ್ಲಿ ಹೇಳೋದಾದ್ರೆ ನಿಮ್ಗೆ ಹಳ್ಳಿನ ಜೋಳ ಅಂತಿರ್ಬೋದು. ಸೊ ಹಳ್ಳಿನ ಜೋಳ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಕೇವಲ ಒಂದು ನಾಗರ ಪಂಚಮಿ ಸಮಯದಲ್ಲಿ ಮಾತ್ರ ಅದನ್ನ ಹೆಚ್ಚಾಗಿ ಬಳಸ್ತೀವಿ. ಇನ್ನೊಂದು ಮತ್ತೊಂದು ಉದಾಹರಣೆ ಕೊಡೋದಾದ್ರೆ ನಿಮ್ಗೆ ರಾಜಮುಡಿ ಅಕ್ಕಿ ಅಂತ ನೀವು ಕೇಳಿರ್ಬೋದು. ಇದಕ್ಕೆ ಒಂದು ಸಂಪ್ರದಾಯ ಇದೆ, ರಾಜಮುಡಿ ಅಕ್ಕಿಯನ್ನ ರಾಜರಿಗೋಸ್ಕರ ಮುಡಿಯಾಗಿಡ್ತಾ ಇದ್ರು, ಹಂಗಾಗಿ ಅದನ್ನ ರಾಜಮುಡಿ ಅಕ್ಕಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿ ಅದು ಸ್ವಲ್ಪ ಕೆಂಪಕ್ಕಿ ಮಿಕ್ಸ್ ಮಾಡಿರ್ತಾರೆ. ಅಂದ್ರೆ 40% ಅಕ್ಕಿ ಕೆಂಪಾಗಿರುತ್ತೆ, ಉಳಿದಂತೆ 60% ಬೆಳ್ಳಗಿರುತ್ತೆ. ಸೊ ಈ ರೀತಿಯಾದಂತ ಒಂದು ಸಂಪ್ರದಾಯವನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ, ಸೇರ್ಕೊಂಡಿದ್ರೆ ಅದನ್ನ ಸಾಂಪ್ರದಾಯಿಕ ತಳಿಗಳು ಅಂತ ನಾವು ಅದನ್ನ ಕರಿಬಹುದು. ಇನ್ನೊಂದು ಹೇರ್ಲೂಮ್ ತಳಿಗಳು ಅಂತ, ಇತ್ತೀಚೆಗೆ ಸಾಕಷ್ಟು ವಿಷಯಗಳು ಅಂದ್ರೆ ಗೂಗಲ್ ಬಂದ್ಮೇಲೆ ಹೆಚ್ಚು ಹೆಚ್ಚು ಜನ ಹೆಚ್ಚು ವಿಷಯಗಳನ್ನ ತಿಳ್ಕೊಳಕ್ ಹೋದಾಗ ಇನ್ನೊಂದು ತಳಿಯನ್ನ ಸಾಮಾನ್ಯವಾಗಿ ನಾನು ರೈತರ ಬಾಯಲ್ಲಿ ಕೇಳ್ತಾ ಇರ್ತೀನಿ, ಅದೇನಪ್ಪಾ ಅಂದ್ರೆ ಹೇರ್ಲೂಮ್ ತಳಿ. ಹೇರ್ಲೂಮ್ ತಳಿ ಅಂದ್ರೆ ಆ ತಳಿಯನ್ನ ಒಂದು ವಂಶದವರು ಮಾತ್ರ ಅದನ್ನ ಕಾಪಾಡ್ತಾ ಇರ್ತಾರೆ. ಅಂದ್ರೆ ವಂಶ ಪಾರಂಪರಿಕವಾಗಿ ಅದು ಒಂದು ಊರಲ್ಲಿ ಇರ್ಬೋದು ಅಥವಾ ಒಂದು ಮನೆತನದವರು ಮಾತ್ರ ಅದನ್ನ ಕಾಪಾಡ್ತಾ ಇರ್ತಾರೆ, ಅದನ್ನ ನಾವು ಹೇರ್ಲೂಮ್ ತಳಿ ಅಂತೀವಿ. ಇದರಲ್ಲಿ ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಅದಕ್ಕೆ ಅದಂತ ಒಂದು ವಿಶಿಷ್ಟವಾದಂತ ಒಂದು ಸ್ವಾದ ಅಥವಾ ಸುವಾಸನೆಯನ್ನ ನಾವು ನೋಡಬಹುದು, ಅದನ್ನ ನಾವು ಹೇರ್ಲೂಮ್ ತಳಿಗಳು ಅಂತ ಕರಿತೀವಿ. ಮತ್ತೊಂದು ಮುಖ್ಯವಾಗಿ ಇವೆಲ್ಲ ನಾನು ಇದುವರೆಗೂ ಏನ್ ಹೇಳಿದೀನಲ್ಲ, ಇದರಲ್ಲಿ ಮನುಷ್ಯನ ಅಂದ್ರೆ ನಾವು ಅದರೊಳಗೆ ಇಂಟರ್ವೆನ್ಷನ್ ಆಗಿರಲ್ಲ, ಅಂದ್ರೆ ಏನಿರುತ್ತೋ ಅದನ್ನ ನಾವು ಮುಂದುವರ್ಸ್ಕೊಳ್ತಾ ಬಂದಿರ್ತೀವಿ. ಈ ಎಲ್ಲಾ ತಳಿಗಳಲ್ಲಿ ನಾವು ಜೈವಿಕ ಶುದ್ಧತೆ 100% ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗಿಡಗಳು ತಮ್ಮನ್ನು ತಾವು ಬದಲಾವಣೆ ಮಾಡ್ಕೊಳ್ತಾ ಇರೋದ್ರಿಂದ ಜೈವಿಕ ಶುದ್ಧತೆ ಸಂಪೂರ್ಣವಾಗಿ ಇರೋದಿಲ್ಲ. ಒಂದು 70-80% ಅಷ್ಟೇ ನಾವು ಜೈವಿಕ ಶುದ್ಧತೆಯನ್ನು ನಾವು ಈ ತಳಿಗಳಲ್ಲಿ ನೋಡಬಹುದು. ಇನ್ನು ಮುಂದಿನ ತಳಿ ಅಂತ ಹೇಳಿದ್ರೆ ರೈತರ ತಳಿಗಳು. ಏನು ರೈತರ ತಳಿಗಳು ಅಂತ ಹೇಳಿದ್ರೆ, ಭಾರತದ ಸರ್ಕಾರದ ಒಂದು ಪ್ರಕಾರ ರೈತರನ್ನು ಕೂಡ ನಾವು ತಳಿವರ್ಧಕರು ಅಂತ ಕರಿತೀವಿ, ಅಂದ್ರೆ ಬ್ರೀಡರ್ ಅಂತ ನಾವು ಅವ್ರನ್ನ ಕನ್ಸಿಡರ್ ಮಾಡಿದೀವಿ. ಸೊ ಅಂದ್ರೆ ರೈತರು ಕೂಡ ತಾವು ಬೆಳೆಯುವಂತಹ ಬೆಳೆಯಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ಹೆಚ್ಚು ಇಳುವಳಿ ಕೊಡುತ್ತೆ, ಅವುಗಳ ವಿಶೇಷವಾದ ಗುಣಗಳ ಆಧಾರದ ಮೇಲೆ ಅವರು ಕೆಲವೊಂದು ಬೀಜಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನ ಅವ್ರು ಮುಂದಿನ ಪೀಳಿಗೆಗೆ ತಗೊಂಡ್ ಬರ್ತಾ ಇರ್ತಾರೆ. ಅಂದ್ರೆ ಮೂಲ ತಳಿಗಿಂತಲೂ ರೈತರು ಆಯ್ಕೆ ಮಾಡಿಕೊಂಡು ಬಂದಿರುವಂತ ತಳಿಗಳ ಜೈವಿಕ ಅಂಶ ಏನಿರುತ್ತೆ ಅಥವಾ ಅನುವಂಶ ಏನಿರುತ್ತೆ ಅದು ಬೇರೆಯದೇ ಆಗಿರುತ್ತೆ. ಹಂಗಾಗಿ ಅದನ್ನ ನಾವು ರೈತರ ತಳಿಗಳು, ಯಾಕಂದ್ರೆ ರೈತರೇ ಅಭಿವೃದ್ಧಿ ಪಡಿಸಿರುವಂತ ತಳಿಗಳಿಗೆ ನಾವು ರೈತರ ತಳಿಗಳು ಅಂತ ಕರಿತೀವಿ. ಇವಾಗ ಹೆಂಗೆ ಒಂದು ವಿಶ್ವವಿದ್ಯಾಲಯ ಒಂದು ತಳಿಯನ್ನ ಅಭಿವೃದ್ಧಿ ಪಡಿಸಿ ಬಿಡುಗಡೆ ಮಾಡಿ ಅದಕ್ಕೊಂದು ರಿಜಿಸ್ಟ್ರೇಷನ್ ಮಾಡಿ ಈ ತಳಿ ನಮ್ಮದು ಅಂತ ಹೇಳ್ತಾರೋ, ಅದೇ ರೀತಿ ರೈತರು ಕೂಡ ತಾವೇ ಅಭಿವೃದ್ಧಿ ಪಡಿಸಿರುವಂತಹ ತಳಿಗಳನ್ನ ಇದು ನಮ್ಮದು ಅಂತ ಹೇಳಿ ಅವರು ಡೆಲ್ಲಿನಲ್ಲಿ ಒಂದು PPFRA ಅಂದ್ರೆ ತಳಿ ಸಂರಕ್ಷಕ ಸಂಸ್ಥೆ ಇದೆ. ಸೊ ಅಲ್ಲಿ ನೀವು ರಿಜಿಸ್ಟರ್ ಮಾಡಿ ಅದು ಅವರವ್ರ ಹೆಸರಲ್ಲಿ ನಾವು ರಿಜಿಸ್ಟರ್ ಮಾಡಿಸುವಂತ ಅವಕಾಶ ಕೂಡ ಇದೆ. ಉದಾಹರಣೆಗೆ ಹೇಳೋದಾದ್ರೆ ನೀವೆಲ್ಲ ಸಾಮಾನ್ಯವಾಗಿ ಕೇಳ್ತೀರಾ ಸಿದ್ದು ಹಲಸು ಅಂತ ಒಂದಿದೆ, ಮತ್ತೆ ಸಿದ್ದು ಸಣ್ಣ ಭತ್ತ ಅಂತ ಒಂದು ಸಣ್ಣ ಭತ್ತ ಇದೆ. ಅಂದ್ರೆ ಏನಂದ್ರೆ ಈ ರೈತರು ತಾವೇ ಒಂದು ಅಭಿವೃದ್ಧಿ ಪಡಿಸಿರುವಂತ ತಳಿ ಇದು. ಇದು ಬೇರೆ ಕಡೆಯಿಂದ ಅಂದ್ರೆ ಬೇರೆ ಸಾಂಪ್ರದಾಯಿಕ ತಳಿಯನ್ನ ನಾವು ರೈತರ ತಳಿ ಅಂತ ಹೇಳಿ ನಾವು ರಿಜಿಸ್ಟರ್ ಮಾಡಿಸೋದಕ್ಕೆ ನೋಂದಾಯಿಸೋದಕ್ಕೆ ಸಾಧ್ಯ ಇಲ್ಲ. ಸಾಂಪ್ರದಾಯಿಕ ತಳಿಯಿಂದನೇ ಕೆಲವೊಂದು ಗುಣಗಳ ಆಧಾರದ ಮೇಲೆ ಇವರು ಆಯ್ಕೆಯನ್ನ ಮಾಡಿಕೊಂಡು ಅದನ್ನ ಅವ್ರು ಮುಂದಿನ ಪೀಳಿಗೆಗೆ ತಗೊಂಡ್ ಬರ್ತಾ ಇರ್ತಾರೆ. ಅಂತ ತಳಿಗಳನ್ನ ಮಾತ್ರ ನಾವು ರೈತರ ತಳಿಗಳು ಅಂತ ಕರಿಬಹುದು. ರೈತರ ತಳಿಗಳನ್ನ ಎಲ್ಲಾರು ಬೆಳಿಬಹುದಾ? ಖಂಡಿತವಾಗಿ ಎಲ್ಲಾರೂ ಬೆಳಿಬಹುದು. ಇವಾಗ ನಾನು ಸಿದ್ದು ಸಣ್ಣ ಬೀಜ ತಂದು ನಾನು ಭತ್ತವನ್ನ ಬೆಳಿಬಹುದು, ಅಥವಾ ಒಂದು ಸಿದ್ದು ಹಲಸು ಇಂದ ತಂದು ನಾನು ಹಲಸಿನಣ್ಣೆನ ಕೂಡ ಬೆಳಿಬಹುದು. ಆದ್ರೆ ನಾವು ಬೆಳವಣಿಗೆಯನ್ನ ಅಂದ್ರೆ ಬೆಳೆದು ಊಟಕ್ಕಾದ್ರೆ ಬಳಸ್ಕೋಬಹುದು ಅಥವಾ ಮಾರುಕಟ್ಟೆಗೆ ನಾವು ಕೊಡಬಹುದೇ ಹೊರತು ಈ ತಳಿಗಳ ಬೀಜೋತ್ಪಾದನೆಯನ್ನ ನಾವು ಮಾರಾಟ ಮಾಡೋದಕ್ಕೆ ನಮಗೆ ಹಕ್ಕಿ ಇರೋದಿಲ್ಲ. ಇದೇನ್ ಮಾಡ್ಬೇಕು ಅಂದ್ರೆ ಇವಾಗ ಸಣ್ಣ ಭತ್ತವನ್ನ ಯಾರು ಅಭಿವೃದ್ಧಿ ಪಡಿಸಿ ಅವರು ನೋಂದಣಿ ಮಾಡಿಸಿರ್ತಾರೋ ಅವ್ರ ಹತ್ರ ನಾವು ಪರ್ಮಿಷನ್ ತಗೋಬೇಕು, ಅವ್ರ ಅಪ್ಪಣೆ ತಗೊಂಡು ನಾವು ಅದನ್ನ ಬೀಜೋತ್ಪಾದನೆ ಮಾಡಿ ನಾವು ಮಾರಾಟ ಮಾಡಬೇಕಾಗುತ್ತೆ. ಅಕಸ್ಮಾತ್ ಅವ್ರ ಅಪ್ಪಣೆ ಇಲ್ಲದೆ ನಾವು ಬೀಜೋತ್ಪಾದನೆ ಮಾಡಿ ಸಿದ್ದು ಸಣ್ಣ ಅವನ ಹೆಸರಲ್ಲಿ ಮಾರಾಟ ಮಾಡ್ತಾ ಇದ್ರೆ ಆ ಸಿದ್ದು ಅನ್ನೋರು ಬಂದು ನಮ್ಮ ಮೇಲೆ ಕೇಸ್ ಮಾಡಬಹುದು. ಈ ರೀತಿಯಾಗಿರುತ್ತೆ. ಇದು ರೈತರ ತಳಿಗಳು. ಇನ್ನು ಅಧಿಕ ಇಳುವರಿ ಕೊಡುವಂತ ತಳಿಗಳು, ಸಾಮಾನ್ಯವಾಗಿ ನಮ್ಗೆ ಮಾರ್ಕೆಟ್ ಅಲ್ಲಿ ಏನ್ ಸಿಗ್ತಿದೆ ಅದೆಲ್ಲಾನು ನಾವೇ ಹೇಳ್ತೀವಿ ಅಧಿಕ ಇಳುವರಿ ಕೊಡುವಂತ ತಳಿಗಳು ಅಂತ ಹೇಳ್ಬೋದು. ಅಂದ್ರೆ ನಾವು ಸಾಂಪ್ರದಾಯಿಕ ತಳಿಗಳು ಮತ್ತೆ ಸ್ಥಳೀಯ ತಳಿಗಳನ್ನ ಬಳಸ್ಕೊಂಡು ಮೂಲವಾಗಿ ಅವನ್ನ ಬಳಸ್ಕೊಂಡು ಅವುಗಳೇ ಒಂದು ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡಿ ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡಿ ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿರ್ತೀವಿ. ಅಂದ್ರೆ ನಮ್ಮದು ಏನಿರುತ್ತೆ ಅಂದ್ರೆ ನಾವು ಮುಖ್ಯವಾಗಿ ನಾವು ಏನು ನೋಡೋದು ಅಂತ ಹೇಳಿದ್ರೆ ಇಲ್ಲಿ ಅಧಿಕ ಇಳುವರಿ ಕೊಡಬೇಕು, ಇಲ್ಲ ಅಂತಂದ್ರೆ ಅದಕ್ಕೆ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನ ಹೊಂದಿರಬೇಕು, ಇಲ್ಲ ಅಂತ ಹೇಳಿದ್ರೆ ಸಂಸ್ಕರಣೆಗೆ ಅನುಕೂಲವಾಗಿರುವಂತ ಒಂದು ಗುಣಗಳನ್ನ ನಾವು ಹೊಂದಿರಬೇಕು. ಇವೆಲ್ಲವನ್ನು ನಾವು ಸಮಗ್ರವಾಗಿ ನೋಡಿ ಆಯ್ಕೆ ಮಾಡಿಕೊಂಡು ಕೆಲವೊಂದು ತಳಿಗಳನ್ನು ಅಭಿವೃದ್ಧಿಪಡಿಸಿ ರೈತರ ಉತ್ಪಾದನೆಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಅದನ್ನ ನಾವು ಅಧಿಕ ಇಳುವರಿ ತಳಿಗಳು ಅಂತ ನಾವು ಕರಿಬಹುದು. ಇದು ಉದಾಹರಣೆ ಹೇಳೋದಾದ್ರೆ ಈರುಳ್ಳಿನಲ್ಲಿ ನಿಮ್ಗೆ ಭೀಮಾ ಸೂಪರ್, ಭೀಮಾ ರೆಡ್, ಅರ್ಕ ಕಲ್ಯಾಣ್ ಇವೆಲ್ಲ ಅಧಿಕ ಇಳುವರಿ ಕೊಡುವಂತಹ ತಳಿಗಳು. ಮತ್ತೆ ಇನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಹಲವಾರು ತಳಿಗಳನ್ನ ಅಭಿವೃದ್ಧಿಪಡಿಸಿ ಕೂಡ ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಜನಪ್ರಿಯವಾಗಿರೋದು ಅಂತ ಹೇಳಿದ್ರೆ ನುಗ್ಗೆನಲ್ಲಿ ಭಾಗ್ಯ ಅಂತಿದೆ, ಮತ್ತೆ ಬ್ಯಾಡಗಿ ಮೆಣಸಿನಕಾಯಿಲಿ ರುದ್ರ ಅಂತಿದೆ. ಸೊ ಇವೆಲ್ಲ ಅಧಿಕ ಇಳುವರಿ ಕೊಡುವಂತ ತಳಿಗಳು. ಇವುಗಳ ಇನ್ನೊಂದು ಮುಖ್ಯವಾದ ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಈ ತಳಿಗಳ ಬೀಜಗಳನ್ನ ರೈತರು ತಾವೇ ಸ್ವತಃ ಮಾಡ್ಕೋಬಹುದು. ಪ್ರತಿ ಸಾರಿ ನಾವು ಬೀಜ ಕೊಂಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ವರ್ಷ ನಾನು ನುಗ್ಗೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ, ಭಾಗ್ಯ ಬೆಳೆದಿದ್ದೀನಿ ಅಂದ್ರೆ ಅಲ್ಲಿಂದ ಬರುವಂತ ಬೀಜಗಳನ್ನ ತಕ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ಬೀಜವನ್ನ ಬಿತ್ತನೆ ಮಾಡ್ಕೋಬಹುದು. ಸ್ವಂತವಾಗಿ ನಾನು ಬಳಸೋದಕ್ಕೆ ಅವಶ್ಯಕತೆ ಇದೆ, ಮಾಡ್ಕೋಬಹುದು. ಇದಕ್ಕೆ ನಾವು ತಳಿಗಳು ಅಂತ ಕರಿತೀವಿ. ಇನ್ನೊಂದು ಸಂಕರಣ ಅಥವಾ ಹೈಬ್ರಿಡ್. ಸಾಮಾನ್ಯವಾಗಿ ಎಲ್ಲಾ ತರಕಾರಿಗಳನ್ನ ನಾವು ಇವತ್ತು ನೋಡ್ತಾ ಇರೋದು, ಬೆಳೀತಾ ಇರೋದು ಅಂತ ಏನ್ ಹೇಳಿದ್ರೆ, ನಾವು ಸಂಕರಣ ತಳಿಗಳನ್ನ ನಾವು ಬೆಳೀತಾ ಇದ್ದೇವೆ. ನೀವು ಬೀಜದ ಪ್ಯಾಕೆಟ್ ಹಿಂದೆಗಡೆ ಒಂದು ಲೇಬಲ್ ಕೊಟ್ಟಿರ್ತಾರೆ ನೋಡಿ, ಬೀಜದ ಪ್ಯಾಕೆಟ್ ಹಿಂದೆಗಡೆ ಒಂದು ಹಸಿರು ಬಣ್ಣದ ಲೇಬಲ್ ಇರುತ್ತೆ, ಅಲ್ಲಿ ಬರ್ದಿರ್ತಾರೆ F1 ಅಂತ ಬರ್ದಿದ್ರೆ ಅದು ಹೈಬ್ರಿಡ್, ಅಥವಾ HY ಅಂತ ಬರ್ದಿರ್ತಾರೆ, ಕೆಲವೊಂದ್ ಕಡೆ HYB ಅಂತ ಬರ್ದಿರ್ತಾರೆ, ಇದು ಹೈಬ್ರಿಡ್ ತಳಿ. ಇದೇನು ಅಂತ ಹೇಳಿದ್ರೆ, ನಿಮ್ಗೆ ತಳಿಗಳಿಗಿಂತನೂ ಅಧಿಕವಾದಂತ ಒಂದು ಇಳುವರಿಯನ್ನ ಈ ಹೈಬ್ರಿಡ್ ಸಂಕರಣಗಳು ಕೊಡುತ್ತೆ. ಆದ್ರೆ ಇದರದು ಒಂದೇ ಬಾರಿ ಕಟಾವ್ ಆಗುತ್ತೆ, ನೋಡೋದಕ್ಕೆ ಒಂದೇ ತರ ಇರುತ್ತೆ, ಒಂದೇ ಬಾರಿ ಕಟಾವ್ ಆಗಿ ಬರುತ್ತೆ, ಅದಕ್ಕೆ ಇಳುವರಿ ಕೊಡುತ್ತೆ. ಇದು ಕೂಡ ರೋಗ ನಿರೋಧಕ ಶಕ್ತಿ ಇರಬಹುದು ಅಥವಾ ಕೀಟ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೊಂದಿರುತ್ತೆ. ಇದರಲ್ಲಿ ಏನ್ ನಮ್ಗೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಸಮಸ್ಯೆ ಅಂತ ಹೇಳಿದ್ರೆ, ಪ್ರತಿ ಸಾರಿ ನಾವು ಅಂಗಡಿಗೆ ಹೋಗಿ ಬೀಜ ತರಬೇಕು, ಇದು ಒಂದು ಡ್ರಾಬ್ಯಾಕ್ ಇದ್ರಲ್ಲಿ. ಅಂದ್ರೆ ನಾನು ಈ ವರ್ಷ ನಾನು ಅರ್ಕರಕ್ಷಕ್ ಟೊಮ್ಯಾಟೊ ಹಾಕಿದೀನಿ ಅಂದ್ರೆ ಮತ್ತೆ ನಾನು ಮುಂದಿನ ಸಾರಿ ಹಾಕಬೇಕು ಅಂದ್ರೆ ನಾನು ಅಂಗಡಿಗೆ ಹೋಗಿ ಬೀಜ ತರಬೇಕು. ನಮ್ಮಲ್ಲೇ ಇರುವಂತಹ ಬೀಜವನ್ನು ನಾವು ಮತ್ತೆ ಉಪಯೋಗಿಸಕ್ಕೆ ಬರೋದಿಲ್ಲ. ಹಂಗಾಗಿ ಇದು ನಾವು ಸಂಕರಣಗಳು ಅಂತ ಹೇಳ್ತೀವಿ. ಪ್ರತಿ ಸಾರಿ ನಾವು ಅಂಗಡಿಯಿಂದ ಹೋಗಿ ಬೀಜಗಳನ್ನ ನಾವು ಕೊಂಡುಕೊಂಡು ಬರಬೇಕು. ಉದಾಹರಣೆಗೆ ಹೇಳೋದಾದ್ರೆ ಸಾಹೋ ಕಂಪನಿಯಿಂದ ಟೊಮ್ಯಾಟೊ, ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾ ಇದೀನಿ ಅಷ್ಟೇ ಹೊರತು ಯಾವುದೇ ಕಂಪನಿಗೆ ನಾವು ಪ್ರಚಾರವನ್ನ ಕೊಡ್ತಾ ಇಲ್ಲ. ಕಲ್ಲಂಗಡಿಯಲ್ಲಿ ಶುಗರ್ ಬೇಬಿ ಅಂತ ಬಂದಿದೆ, ಭತ್ತದಲ್ಲಿ KRH3 ಬಂದಿದೆ, ಮತ್ತೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಲ್ಲಿ ಕೂಡ ಸಾಕಷ್ಟು ತಳಿಗಳು ಹೈಬ್ರಿಡ್ಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಟೊಮ್ಯಾಟೊನಲ್ಲಿ ನಿಮ್ಗೆ ಅರ್ಕ ಸಾಮ್ರಾಟ್ ಅಂತ ಇದೆ, ಅರ್ಕ ರಕ್ಷಕ್ ಅಂತಿದೆ. ಸೊ ಇವೆಲ್ಲ ಹೈಬ್ರಿಡ್ಗಳು. ಪ್ರತಿ ಸಾರಿ ನಾವು ಬೀಜವನ್ನ ಕೊಂಡುಕೊಂಡು ನಾವು ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಇನ್ನೊಂದು ಪದ ನಾವು ಹೆಚ್ಚಾಗಿ ಕೇಳೋದು ಅಂತ ಹೇಳಿದ್ರೆ ಸ್ಟ್ರೈಟ್ ವೆರೈಟಿ ಅಥವಾ ನೇರ ತಳಿಗಳು ಅಂತ ಕರಿತೀವಿ. ನೇರ ತಳಿಗಳು ಅಂದ್ರೆ ಬೇರೆ ಏನು ಅಲ್ಲ, ಅದು ಓಪನ್ ಪಾಲಿನೇಟೆಡ್ ವೆರೈಟೀಸ್. ನಾನು ಆಗ್ಲೇ ಹೇಳಿದ್ನಲ್ಲ, ಅಧಿಕ ಇಳುವರಿ ಕೊಡುವಂತ ತಳಿಗಳು. ಸ್ಟ್ರೈಟ್ ವೆರೈಟೀಸ್ ಅಂತಂದ್ರೆ ನಾವು ಒಂದ್ಸಾರಿ ಬೀಜ ಕೊಂಡುಕೊಂಡು ಬಂದ್ರೆ ಪದೇ ಪದೇ ನಾವು ಅದನ್ನ ಮತ್ತೆ ಮತ್ತೆ ಉಪಯೋಗಿಸಬಹುದು, ಅದನ್ನ ನಾವು ಸ್ಟ್ರೈಟ್ ವೆರೈಟೀಸ್ ಅಂತೀವಿ ಅಥವಾ ನೇರ ತಳಿಗಳು ಅಂತ ಕರಿತೀವಿ. ಇನ್ನೊಂದು ಸಾವಯವ ತಳಿಗಳು ಅಂತ ಕೇಳ್ತೀವಿ. ಸಾವಯವ ತಳಿಗಳಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ತಳಿಯನ್ನ ಅಂದ್ರೆ ನಾವು ಅಧಿಕ ಇಳುವರಿ ತಳಿ ಮತ್ತು ಸಂಕರಣ ತಳಿಗಳನ್ನ ಬಿಟ್ಟು ಉಳಿದಂತ ಸ್ಥಳೀಯ ತಳಿ ಇರಬಹುದು, ಭೌಗೋಳಿಕ ಸೂಚ್ಯಾಂಕ ಪಡೆದಂತ ತಳಿಗಳು, ರೈತರ ತಳಿಗಳು, ಮತ್ತೆ ಸಾಂಪ್ರದಾಯಿಕ ತಳಿಗಳು, ಇವೆಲ್ಲಾ ತಳಿಗಳನ್ನ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆದಾಗ ಅದು ಸಾವಯವ ತಳಿಗಳಾಗುತ್ತಷ್ಟೇ. ಅದು ಪದ್ಧತಿ, ಅದು ಸಾವಯವ ತಳಿಗಳು ಅಂತ ಹೇಳೋದಾದ್ರೆ ಅದೊಂದು ಕೃಷಿ ಪದ್ಧತಿಯಾಗಿರುತ್ತೆ. ಅಲ್ಲಿ ನಾವು ಯಾವುದೇ ರೀತಿಯ ಸಂಕರಣ ತಳಿಗಳನ್ನ ನಾವು ಬಳಸಬಾರದು. ಸೊ ಅಂತ ತಳಿಗಳನ್ನ ನಾವು ಸಾವಯವ ತಳಿಗಳು ಅಂತ ಕರಿಬಹುದು. ಇನ್ನೊಂದು ಹೆಚ್ಚಾಗಿ ನಾವು ಇತ್ತೀಚೆಗೆ ನಾವು ಇನ್ನೊಂದು ಕೇಳ್ತಾ ಇರೋದು ಅಂದ್ರೆ ಕುಲಾಂತರಿ ತಳಿಗಳು ಅಂತ ಕರಿತೀವಿ. ಕುಲಾಂತರ ತಳಿಗಳು ಅಂತ ಹೇಳಿದ್ರೆ ಒಂದು ಜಾತಿಯ ಗಿಡದಿಂದ ಇನ್ನೊಂದು ಜಾತಿ ಗಿಡಕ್ಕೆ ನಾವು ಅನುವಂಶವನ್ನ ಅಥವಾ ಜೈವಿಕ ಅಂಶವನ್ನ ನಾವು ವರ್ಗಾವಣೆ ಮಾಡಿದಾಗ ಅಂತನ ಕುಲಾಂತರಿ ತಳಿಗಳು. ಕುಲಾಂತರಿ ಅಂದ್ರೆ ಉದಾಹರಣೆಯಾಗಿ ನಮ್ಮ ಭಾರತದಲ್ಲಿ ಇವಾಗ ನಾವು ಬಳಸ್ತಾ ಇರೋದು ಒಂದೇ ಒಂದು ಕುಲಾಂತರಿ ತಳಿ. ಅದ್ಯಾವುದು ಅಂತ ಹೇಳಿದ್ರೆ ಹತ್ತಿನಲ್ಲಿ ಮಾತ್ರ ನಮ್ಗೆ ಕುಲಾಂತರಿ ತಳಿಗಳನ್ನ ಲಭ್ಯತೆ ಇದೆ ಹೊರತು ಇನ್ಯಾವ ಒಂದು ಬೆಳೆಗಳಲ್ಲಿ ನಮ್ಗೆ ಭಾರತ ಸರ್ಕಾರದಿಂದ ಅನುಮೋದನೆ ಸಿಕ್ಕಿಲ್ಲ. ಹಾಗಾಗಿ ನಾವೇನ್ ಬೆಳೀತಾ ಇದೀವಿ ಅದು ಬರೀ ಕಾಟನ್, ಅಂದ್ರೆ ಹತ್ತಿಯಲ್ಲಿ ಮಾತ್ರ ನಮ್ಗೆ ಕುಲಾಂತರಿ ತಳಿ ಇದೆ. ಇಲ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಣ್ಣಲ್ಲಿ ಸಿಗುವಂತ ಒಂದು ಬ್ಯಾಸಿಲಸ್ ದುಂಡಾಣು ಬ್ಯಾಕ್ಟೀರಿಯಾ ಅಂತೀವಿ, ಅದರಿಂದ ಒಂದು ಜೈವಿಕ ಅಂಶವನ್ನ ತೆಗೆದು ಹತ್ತಿಯಲ್ಲಿ ಅದನ್ನ ಸೇರಿಸಿದ್ದಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ ಹತ್ತಿ ಕಾಯಿಯನ್ನ ತಿನ್ನುವಂತ ಕಾಯಿ ಕೊರಕ ಹುಳು ಏನಿದೆ ಆ ಹುಳುವನ್ನ ಸಾಯಿಸೋದಕ್ಕೆ, ಅಂದ್ರೆ ಆ ಹುಳು ಏನಾದ್ರೂ ಎಂತ ಹತ್ತಿಯನ್ನ ತಿಂದಾಗ ಏನಾಗುತ್ತೆ ಅದು ತಂತಾನೆ ಸತ್ತೋಗುತ್ತೆ, ಅಂದ್ರೆ ಔಷಧಿ ಬಳಕೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಲಾಗಿದೆ. ಸೊ ಇದು ಕುಲಾಂತರಿ ತಳಿಗಳು. ಇದು ನಮ್ಮ ಭಾರತ ದೇಶದಲ್ಲಿ ಹತ್ತಿಯಲ್ಲಿ ಮಾತ್ರ ಇದೆ ಹೊರತು ಇನ್ಯಾವ ಆಹಾರ ಬೆಳೆಗಳಲ್ಲಾಗ್ಲಿ ಅಥವಾ ಇನ್ಯಾವುದೇ ಒಂದು ವಾಣಿಜ್ಯ ಬೆಳೆಗಳಲ್ಲಿ ನಾವು ಇದನ್ನ ನೋಡೋದಿಲ್ಲ. ಸೊ ಇಷ್ಟೆಲ್ಲ ತಳಿಗಳು ನಮ್ಮ ಭಾರತದಲ್ಲಿ ಲಭ್ಯ ಇದೆ. ಇನ್ನು ಇದನ್ನ ಬಳಸೋದು ಹೇಗೆ ಅಂತ ಹೇಳಿದ್ರೆ, ಇದರ ಹಕ್ಕೇನು, ನಮ್ಮ ರೈತರ ಹಕ್ಕೇನು ಅಂತ ಹೇಳಿದ್ರೆ, ರೈತರಿಗೆ ಎಲ್ಲಾ ತರ ಅಂದ್ರೆ ಬೀಜವನ್ನ ಬೆಳೆಸುವಂತ ಹಕ್ಕು ನಮ್ಮ ರೈತರಿಗೆ ಇದೆ. ಅಂದ್ರೆ ನೀವು ಪ್ರಪಂಚದ ಯಾವುದೇ ಮೂಲೆಯಿಂದ ನೀವು ಬೀಜವನ್ನ ತರಬಹುದು, ಬೀಜವನ್ನ ತಂದು ನಾವು ಆ ಬೆಳೆಯನ್ನ ಬೆಳಿಬಹುದು, ಬೆಳೆದಂತ ಬೆಳೆಯನ್ನ ಪ್ರಪಂಚದ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ನೀವು ಮಾರಾಟ ಮಾಡಬಹುದು, ಆ ಹಕ್ಕು ನಮ್ಮ ರೈತರಿಗೆ. ಮತ್ತೆ ತಂದಂತ ಬೀಜದಲ್ಲಿ ಬೆಳೆಯನ್ನ ಬೆಳೆದ ಮೇಲೆ ಅದೇ ಬೆಳೆಯ ಬೀಜಗಳನ್ನ ನಾವು ಮಾಡ್ಕೋಬಹುದು, ಅಂದ್ರೆ ನಮ್ಮ ಸ್ವಂತ ಬಳಕೆಗೆ. ಈ ವರ್ಷ ನಾವು ತಂದಿದೀವಿ, ಮುಂದಿನ ವರ್ಷ ಕೂಡ ಬೆಳೆಯನ್ನ ಬೀಜವನ್ನ ನಾವು ಬಳಸ್ಕೋಬಹುದು. ಇವಾಗ ನಮ್ ಯಾರೊಬ್ರು ಸ್ನೇಹಿತರಿದ್ದಾರೆ ಅವರಿಗೆ ಜೊತೆಗೆ ನೀವು ಹಂಚ್ಕೋಬಹುದು, ನೆಂಟರ ಜೊತೆ ಶೇರ್ ಮಾಡಬಹುದು. ಆದರೆ ಅದಕ್ಕೆ ನೀವು ಒಂದು ಬ್ರ್ಯಾಂಡ್ ಹೆಸರನ್ನ ಕೊಟ್ಟು ಬೀಜವನ್ನ ಮಾರಾಟ ಮಾಡುವಂತ ಹಕ್ಕು ನಮ್ಮ ರೈತರಿಗೆ ಇರೋದಿಲ್ಲ. ಅಂದ್ರೆ ನಾವು ಉದಾಹರಣೆ ಹೇಳೋದಾದ್ರೆ, ನಾನು ಹೇಳ್ತೀವಿ, ಇವಾಗ ನೀವು ನಮ್ಮ ವಿಶ್ವವಿದ್ಯಾಲಯದಿಂದ ನುಗ್ಗೆ ಭಾಗ್ಯ ಅಂತ ಒಂದು ತಳಿಯನ್ನ ನಾವು ಅಭಿವೃದ್ಧಿಪಡಿಸಿದೀವಿ. ಸೊ ಆ ಹಕ್ಕು ವಿಶ್ವವಿದ್ಯಾಲಯಕ್ಕೆ ಮಾತ್ರ ಇರುತ್ತೆ, ಅಂದ್ರೆ ಬೀಜವನ್ನ ಉತ್ಪಾದನೆ ಮಾಡಿ ಬೀಜವನ್ನ ಮಾರಾಟ ಮಾಡುವಂತ ಹಕ್ಕು UHS ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಗೆ ಮಾತ್ರ ಇರುತ್ತೆ. ಬೇರೆ ಯಾರೋ ಬಂದು ಆ ಬೀಜವನ್ನ ತಗೊಂಡು ಹೋಗಿ ಅದರಿಂದ ಬೀಜವನ್ನ ಉತ್ಪಾದನೆ ಮಾಡಿ ಅವರು ಅದಕ್ಕೆ ಇನ್ನೊಂದು ಹೊಸ ಹೆಸರು ಕೊಟ್ಟು ಮಾರಾಟ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ಇದನ್ನ ನಾವು ಎಲ್ಲಾ ರೈತರು ತಿಳ್ಕೋಬೇಕು. ಯಾರ್ಯಾರು ಉದಾಹರಣೆಗೆ ಸಾಮಾನ್ಯವಾಗಿ ಇತ್ತೀಚೆಗೆ ಏನಾಗ್ತದೆ, FPOಗಳು ರೈತ ಉತ್ಪಾದಕ ಕಂಪನಿಗಳು ಸಾಕಷ್ಟು ಅವರು ಬೀಜ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಇತ್ತೀಚೆಗೆ ನಾನಾಗ್ಲೇ ಹೇಳಿದಾಗೆ ಸಾಂಪ್ರದಾಯಿಕ ತಳಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬರ್ತಾ ಇದೆ. ಸೊ ಅವರೆಲ್ಲರೂ ಕೂಡ ಬೀಜೋತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ನಮಗೆ ಗೊತ್ತಿರಬೇಕು, ಯಾವ ತಳಿಗಳನ್ನ ನಾವು ಬೀಜೋತ್ಪಾದನೆ ಮಾಡಬಹುದು, ಬೀಜೋತ್ಪಾದನೆ ಮಾಡಿದಂತೆ ಯಾವ ರೀತಿ ನಾವು ಮಾರಾಟ ಮಾಡಬಹುದು ಅಥವಾ ಲೈಸೆನ್ಸ್ ತಗೋಬೇಕಾ ಅಥವಾ ಪರ್ಮಿಷನ್ ತಗೋಬೇಕಾ ಅನ್ನೋದನ್ನು ತಿಳ್ಕೊಂಡು ನಾವು ಬೀಜೋತ್ಪಾದನೆಯನ್ನ ಮಾಡಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಕೂಡ ಇವಾಗ ಕೃಷಿ ಇಲಾಖೆ ಕೂಡ ಸಾಂಪ್ರದಾಯಿಕ ತಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಯಾರ್ಯಾರು ನಮ್ಮ ಕರ್ನಾಟಕದ ರೈತರು ಸಾಂಪ್ರದಾಯಿಕ ತಳಿ ಇರಬಹುದು ಅಥವಾ ಸ್ಥಳೀಯ ತಳಿಗಳನ್ನ ಕಾಪಾಡ್ಕೊಂತ ಬರ್ತಾ ಇದ್ದಾರೆ, ಸೊ ಅವರಿಗೆ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಡೋ ಉದ್ದೇಶದಿಂದ ಈ ವರ್ಷದಿಂದ ಒಂದು ಹೊಸ ಸ್ಕೀಮ್ ಅನ್ನ ಮಾಡಿದ್ದಾರೆ. ನಾನು ರೈತರಿಗೆ ಇನ್ನೊಂದು ಹೇಳೋದೇನಂದ್ರೆ, ಅಧಿಕ ಇಳುವರಿಗಳು ಮತ್ತೆ ಸಾಂಪ್ರದಾಯ ತಳಿಗಳು ಎರಡು ಬೇರೆ ಬೇರೆ ಆಗಿರುತ್ತೆ. ನೀವು ಅಧಿಕ ಇಳುವರಿನ ತಗೊಂಡ್ ಬಂದು ನಾಲ್ಕೈದು ಜನರೇಷನ್ ಇಂದ ನಾವು ಅದನ್ನ ಬೆಳೀತಾ ಇದೀವಿ ಅಂತ ತಕ್ಷಣ ಅದು ಸಾಂಪ್ರದಾಯಿಕ ತಳಿ ಆಗೋದಿಲ್ಲ. ಸೊ ಸಾಂಪ್ರದಾಯಿಕ ತಳಿ ಅಂತಂದ್ರೆ ಅದಕ್ಕೆ ನಿಮ್ಗೆ ಪೇರೆಂಟೇಜ್ ಗೊತ್ತಿರಲ್ಲ ನಮ್ಗೆ, ಅಂದ್ರೆ ಅದರದ್ದು ಎಲ್ಲಿಂದ ಬಂತು ಮೂಲ ನಮ್ಗಷ್ಟು ಗೊತ್ತಿರೋದಿಲ್ಲ. ಅಧಿಕ ಇಳುವರಿ ತಳಿಗಳಿಗೆ ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸಿದೀವಿ ಅನ್ನೋದು ಎಲ್ಲ ಸಂಪೂರ್ಣ ಮಾಹಿತಿ ಅದಕ್ಕೆ ಇರುತ್ತೆ. ಸೊ ಸಾಂಪ್ರದಾಯಿಕ ತಳಿಗಳಂತ ಬೆಳೀತಿರುವ ರೈತರು ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ. ಕೃಷಿ ಇಲಾಖೆಗೆ ನೀವು ಸಂಪರ್ಕ ಮಾಡಿದ್ರೆ ಅವರು ನಿಮ್ಗೆ ಸ್ಯಾಂಪಲ್ ನ ಕೇಳ್ತಾರೆ, ಸೀಡ್ ಸ್ಯಾಂಪಲ್ ಬೀಜವನ್ನು ಕೊಟ್ಟಾಗ ನೀವು ಕೆಲವೊಂದು ಬೀಜದ ಜೊತೆಗೆ ಕೆಲವೊಂದು ಮಾಹಿತಿಯನ್ನ ನೀವು ಕೊಡಬೇಕಾಗುತ್ತೆ. ಏನು ಅದರದ್ದು ವಿಶೇಷ ಗುಣ ಅಂದ್ರೆ, ವಿಶೇಷ ಗುಣ ಅಂತ ಹೇಳಿದ್ರೆ ಬರೀ ಸ್ವಾದ ಮಾತ್ರ ನೀವು ಹೇಳಬೇಡಿ. ಅಂದ್ರೆ ಇನ್ನು ಎಷ್ಟೋ ಕಡೆ ನಾನು ನೋಡಿದೀನಿ, ಸ್ಪೆಷಲ್ ವೆರೈಟಿ ಅಂತ ಹೇಳಿದ್ರೆ ಬರೀ ಕೇವಲ ಸ್ವಾದ ಮಾತ್ರ ಬರೋದಿಲ್ಲ, ಮುಖ್ಯವಾಗಿ ಬರೋದು ಅಂದ್ರೆ ಅದಕ್ಕೆ ಯಾವನಾದ್ರೂ ರೋಗ ನಿರೋಧಕ ಶಕ್ತಿ ಇದೆಯಾ, ಬಿಸಿಲು ಹೆಚ್ಚಾದ್ರೂ ಬರುತ್ತಾ ಅಥವಾ ಮಳೆ ಹೆಚ್ಚಾದ್ರೂ ಬರುತ್ತಾ ಅನ್ನೋದು ಇವಾಗ ಹೆಚ್ಚಾಗಿ ನಮ್ಗೆ ಮಾಹಿತಿಯನ್ನ ಬೇಕಾಗಿದೆ. ಸೊ ಬೀಜವನ್ನ ನೀವು ಕೊಡುವಾಗ್ಲೂ ಕೂಡ ನೀವು ಇಲ್ಲ ಮಾಹಿತಿಯನ್ನ ಕೊಟ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಧನ್ಯವಾದಗಳು. ಇದುವರೆಗೆ ಭಾರತದಲ್ಲಿ ಸಿಗುವ ವಿವಿಧ ತಳಿಗಳ ರೂಪ, ಪ್ರಭೇದಗಳ ಅರ್ಥ ಮತ್ತು ರೈತರ ಹಕ್ಕು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಬೀಜ ತಂತ್ರಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಪಲ್ಲವಿ ಎಚ್ ಎಂ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ರೈತರ ಕಾರ್ಯಕ್ರಮ ಕಿಸಾನವಾಣಿ ಕೇಳುತ್ತಿದ್ದೀರಿ. ಈಗ ಒಂದು ಜನಪದ ಗೀತೆ. ಇವತ್ತಿನ ಜನಪದ ಗೀತೆಯ ಕಾರ್ಯಕ್ರಮದಲ್ಲಿ ಗೀಗಿ ಪದವನ್ನು ಹಾಡುತ್ತಾರೆ ಬಬಲೇಶ್ವರದ ಬಂಗಾರವ ಮತ್ತು ಸಂಗಡಿಗರು. ಸೀತಾಳಾಗಿ ಮನು ಶ್ರೀ ಗೌರಿಗೆ ಅಂಬಾ ಪಾರಿ ಸಜ

ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿವಾಸೆ ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವಾಸೆ